ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟಿರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಶಿವಮೊಗ್ಗಕ್ಕೂ ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು. ಕಣ್ಮನ ಸೆಳೆವ ಆಭರಣ ಜುವೆಲ್ಲರ್ಸ್. ಆಭರಣ ಜುವೆಲ್ಲರ್ಸ್ನ ಹೊಸ ಬ್ರಾಸ್ ಶೋರೂಮ್ ಉದ್ಘಾಟನೆಯಾಗಿದೆ. ಕುವೆಂಪು ರೋಡ್ನಲ್ಲಿ ಜೈಲ್ ಸರ್ಕಲ್ನ ಸಮೀಪ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ದಿ ಒರಿಜಿನಲ್ ಆಭರಣ, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಣ್ಣ ಪ್ರಮಾಣದ ಉದ್ಯಮಶೀಲತೆ ಕುರಿತು ಶಿವಮೊಗ್ಗದ ಶ್ರೀಮತಿ ಲೀಲಾವತಿ ಎನ್ಆರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವರೆ, ಇವತ್ತು ಶಿವಮೊಗ್ಗದ ಲೀಲಾವತಿ ಎನ್ಆರ್ ಅವರು ಇದ್ದಾರೆ. ಇವರು ತಮ್ಮ ಸ್ವಂತ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ನಾವೇನ್ ಹೇಳ್ತೀವಿ, ಮೌಲ್ಯವರ್ಧನೆಗಳ ಕುರಿತು, ರಾಗಿಯ ಒಂದು ಮೌಲ್ಯವರ್ಧನೆ ಆಗಿರ್ಲಿ, ಬೇರೆ ಬೇರೆ ಒಂದು ಸಾವಯವ ಕ್ರಮದಲ್ಲಿ ಬೆಳೆದಂತ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ವೃತ್ತಿ ಜೀವನ, ಅಂದ್ರೆ ತಾವು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೀರಲ್ಲ, ಯಾವ ವರ್ಷ ಅಂತಂತ ಹೇಳಿ ಹೇಗೆ ಅಂತ ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ. ನನ್ನ ಹೆಸರು ಲೀಲಾವತಿ ಅಂತೇಳಿ. ನಾನು ಮೊದಲು ರೈತ ಮಹಿಳೆ ಆಗಿ ಬರೀ ತೋಟ ಹೊಲ ಗದ್ದೆ ಅಲ್ಲಿ ಮಾಡ್ಕೊಂತ ಇದ್ದೆ, ಅಡ್ಗೆ ಊಟ ಮಾಡ್ಕೊಂತ ಮನೇಲಿದ್ದೆ. ನನಗೆ ಯಾವ್ದ್ರದ್ದು ಒಂದು ಪರಿವು ಇರ್ಲಿಲ್ಲ, ಏನು ಇರ್ಲಿಲ್ಲ. ಮನೆಯಲ್ಲಿ ಅಡಿಗೆ ಮಾಡೋದು, ಬುತ್ತಿ ಕಟ್ಟೋದು, ಗದ್ದೆಗಳಿಗೆ ಕಳ್ಸೋದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದೆ. ನಮ್ಮ ಮನೆಯವರು ನೀರಾವರಿ ಇಲಾಖೆಯಲ್ಲಿ ಕಾರ್ಯದರ್ಶಿಯ ಕೆಲಸ ಮಾಡ್ತಿದ್ರು. ಅವಾಗ ಒಂದು ಆಫರ್ ಬಂತು, ಸ್ಮೆಕ್ ಸಂಸ್ಥೆಯವರು ರೈತ ಮಹಿಳೆಯರಿಗೆ ಪ್ರವಾಸೋದ್ಯಮವನ್ನ ಇಟ್ಟಿದ್ದಾರೆ ಅಂತೇಳಿ ಕಳ್ಸಿಕೊಟ್ರು ನನ್ನನ್ನು. ಇಂದ್ರಪ್ರಸ್ಥ ಅಂತ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ತೋಟದಲ್ಲಿ ಒಂದ್ 3,000 ಜಾತಿ ಬರೀ ಔಷಧಿ ಸಸ್ಯಗಳು ಬೆಳೆದಿದ್ರು. ಸುಮಾರು ವೆರೈಟಿ ಹಣ್ಣಿನ ಗಿಡಗಳು, ದೊಡ್ಡ ದೊಡ್ಡ ಮರಗಳು, ಎಲ್ಲಾ ತರದ್ದು ಈ ಗಿಡಮೂಲಿಕೆಗಳು, ಪ್ರತಿಯೊಂದ್ರ ಬಗ್ಗೆನೂ ಅಲ್ಲಿ ನಮ್ಗೆ ಮಾಹಿತಿ ಕೊಟ್ರು. ಅಲ್ಲಿ ನಮ್ಗೆ ಒಂದು ಸ್ಪರ್ಧೆನ ಏರ್ಪಡಿಸಿದ್ರು, ಎಷ್ಟು ಜಾತಿ ಮರಗಳನ್ನ ನೀವು ಗುರುತಿಸ್ತೀರಾ, ನಿಮಗೇನ್ ಗೊತ್ತು ಅಂತ ನಮ್ಗೆ ಒಂದು ಟಾಸ್ಕ್ ಇಟ್ಟಿದ್ರು. ಅದ್ರಲ್ಲಿ ಎಲ್ಲರಿಗಿಂತನೂ ಜಾಸ್ತಿ ನಾನು ಗುರುತಿಸಿದ್ವಿ. ಆಮೇಲೆ ನಾವು ಮೊದ್ಲಿಂದಲೂ ಆಯುರ್ವೇದಿಕ್ ಉಪಯೋಗಿಸೋದ್ರಿಂದ, ಮನೆಯಲ್ಲೇ ಗಿಡಮೂಲಿಕೆಗಳನ್ನ ಬಳಸ್ತಾ ಇರೋದ್ರಿಂದ ನನಗೆ ಸುಲಭ ಆಯ್ತು. ಅಲ್ಲಿ ಹೋದಾಗ ಅವರು ನಮ್ಮ ಪ್ರತಿಭೆಯನ್ನ ಗುರುತಿಸಿ ನಮಗೆ ಇವು ಹೆಣ್ಮಕ್ಳು ಸ್ವಲ್ಪ ಟ್ಯಾಲೆಂಟ್ ಇದ್ದಾರೆ, ಇವರಿಗೆ ಒಂದು ಒಳ್ಳೆ ತರಬೇತಿಗಳನ್ನ ಕೊಡಿಸಿ ಕೆವಿಕೆ ಪರಿಚಯ ಮಾಡಿದ್ರೆ ಇವರು ಹೆಣ್ಮಕ್ಳು, ಹಳ್ಳಿಲಿ ಇರ್ತಕ್ಕಂಥ ಹೆಣ್ಮಕ್ಳು ಸ್ವಾವಲಂಬನೆಯಾಗಿ ಅವರು ಅವರವ್ರ ಕಾಲ್ ಮೇಲೆ ಅವ್ರು ನಿಲ್ತಾರೆ ಅಂತ ಅವರು ಒಂದು ಒಳ್ಳೆ ಉದ್ದೇಶದಿಂದ ನಮಗೆ ತರಬೇತಿ ಕೊಟ್ರು. ಶ್ರೀನಿವಾಸ್ ಮೂರ್ತಿ ಅಂತೇಳಿ, ಆಮೇಲೆ ADB ಸರ್ ಗಳು, ಬಾಲಾಜಿ ಸರ್ ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮನೆಯವರೆಗೂ ಬಂದು ವೆಹಿಕಲ್ ಅಲ್ಲಿ ಸುಮಾರು ಎಲ್ಲರನ್ನು ಕರ್ಕೊಂಡು ಕುರ್ಕುರೆ ಟ್ರೈನಿಂಗ್ ಕೊಡಿಸ್ತೀವಿ ಬನ್ನಿ, ಮಕ್ಳಿಗೆ ಕುರ್ಕುರೆ ಎಲ್ಲ ಅಂಗಡಿಲಿ ಕೊಡಿಸ್ತಿರಲ್ಲ ಅದನ್ನ ಟ್ರೈನಿಂಗ್ ಕೊಡಿಸ್ತೀವಿ ಬರ್ರಿ ಅಂತ ಕರ್ಕೊಂಡೋದ್ರು. ನಮ್ಗೇನು ಗೊತ್ತಿರ್ಲಿಲ್ಲ ಸರ್, ಅದನ್ನ ಹೆಂಗ್ ಮಾಡ್ತಾರೆ ಏನು ಏನು ಗೊತ್ತಿರ್ಲಿಲ್ಲ. ಮತ್ತೆ ಮನೆಯಲ್ಲಿ ಏನು ಸಾಂಪ್ರದಾಯಿಕವಾಗಿ ಏನಾದ್ರು ಮಾಡ್ತಿದ್ರೆ? ಮನೇಲಿ ಮಾಡ್ತಿದ್ವಿ, ಮನೇಲಿ ಖಾರ, ಮನೆಯಲ್ಲಿ ಪ್ರತಿಯೊಂದು ಮೈಸೂರ್ ಪಾಕು, ಚಿರೋಟಿ, ಪ್ರತಿಯೊಂದು ಮನೆಯಲ್ಲೇ, ನಾವು ಹೊರಗಡೆ ತಗೊಂಡೆ ಗೊತ್ತಿಲ್ಲ ನಮಗೆ. ಮೊದ್ಲು ತರಬೇತಿ ತಗೊಳಕ್ಕಿಂತ ಮುಂಚೆ ಬರೀ ಕರ್ಜಿಕಾಯಿ, ಚಿರೋಟಿ ರವೆ, ಮತ್ತೆ ಕಡಲೆ ಹಿಟ್ಟಿನ ಖಾರ, ಅವಲಕ್ಕಿ, ಮನೆಯಲ್ಲಿ ಏನೇನು ಪದಾರ್ಥಗಳು ಮೈಸೂರ್ ಪಾಕದಿಂದ ಹಿಡಿದು ಲಾಡು ಇಂದ ಹಿಡಿದು ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ವಿ. ನಮ್ಮೂರುಗಳಲ್ಲೆಲ್ಲ ತವ್ರ ಮನೇಲಿ ಜಾತ್ರೆ ಹಬ್ಬ ಬಂತಂದ್ರೆ ಮಾಲ್ದಿ, ಬೂಂದಿ ಇವೆಲ್ಲ ಮನೇಲೇ ಮಾಡ್ತಾ ಇದ್ವಿ. ಈ ತರಬೇತಿಗೆ ಅಂತೇಳಿ ಇಲ್ಲಿ ಕರ್ಕೊಂಡೋದಾಗ ಅಲ್ಲಿ ಜ್ಯೋತಿ ರಾಥೋಡ್ ಮೇಡಮ್ ಅವರು ಪರಿಚಯ ಮಾಡ್ಕೊಂಡ್ರು. ಅವರು ನಮ್ಗೆ ಅಗಸೆ ಉಂಡೆದ್ರ ಬಗ್ಗೆ ಟ್ರೈನಿಂಗ್ ಕೊಟ್ರು. ನಾವು ಕಲಿಯಕ್ ಹೋಗಿದ್ದೆ ಬೇರೆ, ಅವ್ರು ಕಲ್ಸಿದ್ದೆ ಬೇರೆ. ಅಲ್ಲಿ ಅಂದ್ರೆ ಅವರ ಒಂದು ಶೆಡ್ಯೂಲ್ ಇರುತ್ತೆ, ಅದ್ರ ಪ್ರಕಾರನೇ ನಮಗೆ ಹೇಳ್ಕೊಟ್ರು. ನೀವೇನ್ ಕಲಿಬೇಕಂತ ಹೋಗಿದ್ರಿ? ನಾವು ಅದೇ ಸ್ನಾಕ್ಸ್ ಐಟಮ್ಸ್ ಕಲಿಲಿಕ್ಕೆ ಅಂತ ಹೋಗಿದ್ವಿ. ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಇಷ್ಟು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ, ಅದು ಇಷ್ಟು ಮೌಲ್ಯಯುತವಾಗಿದೆ, ಇಷ್ಟು ಒಳ್ಳೆ ನಮಗೆ ತರಬೇತಿ ಕೊಡ್ತಾರೆ ಅಂತ ಖಂಡಿತ ನಮಗೆ ಗೊತ್ತಿರ್ಲಿಲ್ಲ. ಅವರು ಎಷ್ಟು ನಮಗೆ ಪ್ರಾಮಾಣಿಕವಾಗಿ ಅದನ್ನ ಹೆಂಗೆ ಯಾವ ತರ ಅನ್ನೋದು ಪ್ರತಿಯೊಂದು ಅಳತೆ ಪ್ರಕಾರ ಇಷ್ಟೇ ಸಿಂಬಲ್ ಇಟ್ಕೊಬೇಕು, ಇಷ್ಟೇ ಉರಿಬೇಕು, ಆಮೇಲೆ ಇಷ್ಟೇ ಅದಕ್ಕೆ ವೆಯ್ಟ್ ಮಾಡಿಸ್ಬೇಕು, ಆಮೇಲೆ ಹಿಂಗೆ ಅದ ಬೆಲ್ಲ ಹಾಕಿ ಇದೇ ತರ ಮಾಡ್ಬೇಕು, ಎಲ್ಲದನ್ನು ನೀಟಾಗಿ ನಮಗೆ ತರಬೇತಿ ಕೊಟ್ರು ಸರ್. ಸುಮಾರು ಈ ಗೋಂದಿ ಬಲದಂಡೆ ಎಡದಂಡೆ ಇಲ್ಲಿರ್ತಕ್ಕಂಥ ರೈತ ಮಹಿಳೆಯರು ಸುಮಾರು ಒಂದು 80 ಜನಕ್ಕೆ ಕರ್ಕೊಂಡೋಗಿದ್ರು ಸರ್ ಸ್ಮೆಕ್ ಸಂಸ್ಥೆಯವರು. ಅಷ್ಟು ಜನರಲ್ಲಿ ಇವಾಗ ನಾನು ಉದ್ಯೋಗ ಮಾಡ್ತಾರೋ ನನಗೊಂದು ಹೆಮ್ಮೆ ಇದೆ ಸರ್. ಅವರು ಕೊಟ್ಟಿರ್ತಕ್ಕಂಥ ತರಬೇತಿ ನನಗೆ ಜೀವನನೇ ಕಟ್ಕೊಟ್ಟಿದೆ ಸರ್. ಆಮೇಲೆ ಈಗ ತಾವು ಸಾವಯವ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಲ್ಲ, ಕಚ್ಚಾ ವಸ್ತುಗಳು ಎಲ್ಲಿಂದ ತಗೊಂಡ್ ಬರ್ತೀರಿ, ಎಲ್ಲಿಂದ ತರಿಸ್ತೀರಿ ನೀವು? ರೈತರು ಬೆಳೆದಿರ್ತಾರೆ, ನಮ್ಮ ಅಕ್ಕಪಕ್ಕ ರೈತರು ಏನ್ ಬೆಳೆದಿರ್ತಾರೆ ಅವ್ರ ಹತ್ರನೇ ತಗೊಳ್ತೀವಿ. ನಮಗೆ ಸಾವಯವ ಅಂಗಡಿಗಳು ಇರ್ತವೆ, ಇಲ್ಲ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಅಲ್ಲಿ ಚೆನ್ನಾಗಿರೋದು ಹುಡುಕಿ ನೋಡಿ ತಗೊಂಡ್ ಬರ್ತೀವಿ ಸರ್. ಗಂಡನ ಮನೆಗೆ ಬಂದಾದ್ಮೇಲೆ ಮತ್ತೆ ನೀವು ಹೊಸದಾಗಿ ಏನ್ ಕಲ್ತಿದ್ರಿ ಈ ಒಂದು ಉದ್ಯಮದಲ್ಲಿ, ಅಥವಾ ಈ ಒಂದು ಮೌಲ್ಯವರ್ಧನೆ, ಆಮೇಲೆ ಬೇರೆ ಬೇರೆ ಒಂದೇನು ಪದಾರ್ಥಗಳು ಮಾಡ್ತಾ ಇದ್ದೀರಿ, ಏನು ಹೊಸದಾಗಿ ಏನ್ ಮಾಡ್ತಾ ಇದ್ದೀರಿ, ಅಥವಾ ಏನು ತವ್ರ ಮನೆಯಲ್ಲೇ ಕಲ್ಕೊಂಡಿದ್ದು ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ದೀರಾ? ತವ್ರ ಮನೇಲಿ ಕಲ್ತಿದ್ದು ಅಂದ್ರೆ ನಮ್ಮ ಮನೇಲಿ ಏನ್ ಬೆಳೀತಿದ್ರು, ತೊಗರಿ, ಅವರೆ, ಆಮೇಲೆ ಇದು ಕೊತ್ತಂಬರಿ ಕಾಳು, ಹುಳಿ ಕಾಳು, ಆಮೇಲೆ ಇದು ಮೆಣಸಿನ್ಕಾಯಿ, ಇವೆಲ್ಲ ಮನೇಲೆ ಮನೇಲೆ ಬೆಳೀತಾ ಇದ್ರು. ಅದು ಪ್ರತಿ ಕುರ್ಷಣಿ ಕಾಳಿಂದ ಬೆಳೀತಾ ಇದ್ರು. ಪ್ರತಿ ಶುಕ್ರವಾರ ಶುಕ್ರವಾರ ನಮ್ಮ ಅಜ್ಜಿ ತಾತ ಅವರೆಲ್ಲ ನಾವೇನ್ ಬೆಳೆದಿರ್ತಿದ್ವಲ್ಲ ಹುಣ್ಸೆಹಣ್ಣು ಇವೆಲ್ಲವನು ಸಂತೆಗೆ ತಗೊಂಡೋಗಿ ಮಾರ್ತಾ ಇದ್ರು. ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ಕೊಂಡು ಅವ್ರದೇ ಒಂದು ಟೀಮ್, ಅಜ್ಜಿ ಮನೇಲಿ ಜೊತೆಗೆ ಹೋಗ್ತಿದ್ದೆ ನಾನೇನು, ಅದು ಮಾರೋದು ಅದೆಲ್ಲ ಗೊತ್ತಿರ್ಲಿಲ್ಲ, ತುಂಬಾ ಚಿಕ್ಕವಳಿದ್ದೆ, ಜೊತೆ ಕರ್ಕೊಂಡು ನಾನು ನನ್ಗೂ ಮಿಠಾಯಿ ಏನಾದ್ರೂ ಕೊಡಿಸ್ತಾರೆ ಅಂತ ಅನ್ಕೊಂಡು ಹೋಗ್ತಿದ್ರಿ ಅಜ್ಜಿ ಜೊತೆಗೆ. ಅಂದ್ರೆ ಅಜ್ಜಿ ಅದನ್ನೆಲ್ಲ ಪದಾರ್ಥ ಮಾರಿ ಸಂತೆ ಮಾಡಕ್ ಹೋಗ್ತಿದ್ರಲ್ಲ, ಅವಾಗ ನನ್ನಲ್ಲಿ ಕೂರಕ್ಕೆ ನನ್ನನ್ನು ಕರ್ಕೊಂಡು ಕೂರಿಸ್ತಿದ್ರು. ಅವಾಗ ಒಂದ್ 1/2 kg 1/2 kg ಇರೋ ಹುಣ್ಸೆಹಣ್ಣು 1 ರೂಪಾಯಿಗೆ ಮಾರ್ತಿದ್ರು ಸರ್. ತುಂಬಾ ರೇಟ್ ಕಡಿಮೆ ಇತ್ತು. ರೇಟ್ ಕಡಿಮೆ ಇತ್ತು, ಆಮೇಲೆ ಎಲ್ಲ ಪದಾರ್ಥಗಳು ಸಿಕ್ತಿತ್ತು. 20 ರೂಪಾಯಿ ತಗೊಂಡೋದ್ರೆ ನಮ್ ಕೈಲಿ ತಗೊಂಬರಕ್ ಆಗ್ತಿರ್ಲಿಲ್ಲ ಸರ್, ಅಷ್ಟು 2 bag full ತುಂಬಿರ್ತಿತ್ತು. ಅಜ್ಜಿ ಜೊತೆಗೆ ಹೋದಾಗ ನನಗೆ ಅವಾಗಿಂದು ಇಲ್ಲಿವರೆಗೂ ನನ್ನನ್ನ ವ್ಯಾಪಾರಕ್ಕೆ ಕರ್ಕೊಂಡ್ ಬರುತ್ತೆ ಅನ್ನೋದು ಐಡಿಯಾನೇ ಇರ್ಲಿಲ್ಲ ಸರ್. ಅಂದ್ರೆ ಅವಾಗ ಸ್ವಲ್ಪ ಇದು ಬಂತು ನಿಮಗೆ ಜ್ಞಾನ ಅಂತಂದ್ರೆ ಯಾವ ರೀತಿಯಿಂದ ವ್ಯಾಪಾರ ಮಾರಾಟ ಮಾಡ್ಬೇಕು ಮಾಡ್ತಾರೆ ಅಂದ್ರೆ ಅವಾಗಿನ ಕಾಲದಲ್ಲೇ ಅಂದ್ರೆ ಈಗ 40 ವರ್ಷದ ಹಿಂದೆನೆ ಅವ್ರವ್ರ ಮನೆಯಲ್ಲಿ ಬೆಳೆದಿರೋ ಪದಾರ್ಥನ ಅವರೇ ತಗೊಂಬಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಿದ್ದು ಇವಾಗ ನಾವಿನ್ನು ನಮ್ಮ ಮನೇಲಿ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿ ನಾವ್ ಈಗ ಮಾರ್ಕೆಟಿಂಗ್ ಮಾಡ್ತೀವಿ. ಹಿಂದಿನ ಕಾಲದಲ್ಲೇ ಅಜ್ಜ ಅಜ್ಜಿನೇ ಮಾಡ್ತಾ ಇದ್ರು, ಆದ್ರೆ ಅದು ಯಾರಿಗೂ ಬೆಳಕಿಗೆ ಬಂದಿರಲಿಲ್ಲ, ಮನೆಗೋಸ್ಕರ ಮಾತ್ರ ಸೀಮಿತವಾಗಿತ್ತು. ಇಲ್ಲ ಒಂದು ಅಕ್ಕಪಕ್ಕದ ಒಂದು ಇಬ್ಬರು ರೈತರಿಗೆ ಅಥವಾ ನೆಂಟರಿಷ್ಟರಿಗೆ ಅಷ್ಟು ಮಾತ್ರ ಸೀಮಿತ ಆಗಿತ್ತು ಅಲ್ವಾ. ಆಮೇಲೆ ಪ್ರತಿಯೊಬ್ರು ನಮ್ಮ ಅಜ್ಜಿ ಹತ್ರ ಬಂದು ಬೀಜಗಳನ್ನ ತಗೊಂಡೋಗರು. ನಾನು ಇವಾಗ ನಿಮಗೆ ಒಂದ್ ಸೇರ್ ಬೀಜ ಕೊಡಿ ನನಗೆ, ನಾನು ನೆಕ್ಸ್ಟ್ ನಿಮಗೆ 2 ಇಲ್ಲ 3 ಕೊಡ್ತೀನಿ, ನಿಮ್ಮನೆ ಬೀಜನೇ ಬೇಕು ನಮಗೆ ಅಂತ ಅಷ್ಟು ಡಿಮ್ಯಾಂಡ್ ಇಂದ ಬಂದು ತಗೊಂಡೋಗರು. ಜೋಳ ಬೆಳೆಯೋರು, ಮೆಕ್ಕೆಜೋಳ ಬೆಳೆಯೋರು, ಸೂರ್ಯಕಾಂತಿ ಬೆಳೆಯೋರು, ತುಂಬಾ ಬೆಳೆಯೋರು, ಸಾಸಿವೆ ಎಳ್ಳು ಪ್ರತಿಯೊಂದೊಂದು ಬೆಳೆಯೋರು ಸರ್. ಈಗ ನೀವು ವಿಶೇಷವಾಗಿ ಈಗ ಅಗಸೆ ಉಂಡೆನ ಮಾಡ್ತಾ ಇದ್ರಿ ಅಲ್ವಾ, ಇದ್ರ ಬಗ್ಗೆ ಎಲ್ಲಿ ತರಬೇತಿ ಪಡೆದ್ರಿ ಮತ್ತೆ ಇದರಲ್ಲಿ ಏನೇನು ಬೇರೆ ಬೇರೆ ಪದಾರ್ಥಗಳು ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳಿ ಸರ್. ಶಿವಮೊಗ್ಗ ಕೆವಿಕೆಯಲ್ಲಿ ಹನುಮಸ್ವಾಮಿ ಸರ್ ಅವ್ರ ಟೀಮ್ ಅಲ್ಲಿ ಜ್ಯೋತಿ ರಾಥೋಡ್ ಮೇಡಮ್ ಅವ್ರ ಸೈಂಟಿಸ್ಟ್ ಅವ್ರ ಕೈ ಕೆಳಗಡೆ ಅಗಸೆ ಉಂಡೆ ಪದಾರ್ಥನ ಕಲಿತೆ ನಾನು. ಆಮೇಲೆ ಅದರಲ್ಲಿ ಮಿಲೇಟ್ಸ್ ಅಲ್ಲಿನೂ ನಾನು ಮಾಡಬಹುದು, ನವಣೆ ಅಗಸೆ ಉಂಡೆ ಮಾಡಬಹುದು, ರಾಗಿ ಅಗಸೆ ಉಂಡೆ, ಮತ್ತೆ ಜೋಳದ ಅಗಸೆ ಉಂಡೆ, ಹೆಸರಿಟ್ಟಿನ ಅಗಸೆ ಉಂಡೆ, ಪ್ರತಿಯೊಂದೊಂದು ಹಿಟ್ಟುಗಳನ್ನು ಈ ಕಡಲೆ ಹಿಟ್ಟಿಂದಾಗಿರ್ಬೋದು ಎಲ್ಲದ್ರಲ್ಲೂ ನಾನು ಅಗಸೆ ಉಂಡೆನ ಮಾಡಿ ಸಾವಯವ ಆಹಾರ ಮಳಿಗೆಗಳು ಎಲ್ಲೆಲ್ಲಿ ನಮ್ಮ ಶಿವಮೊಗ್ಗದಲ್ಲಿದ್ದಾವೆ ಎಲ್ಲಾ ಕಡೆನೂ ನಾನು ಮಾರಾಟ ಮಾಡಿದೀನಿ ಸರ್. ಮಾಡ್ತಾ ಇದ್ದೀನಿ ಸರ್. ಇದು ಹೇಗೆ ಅಂದ್ರೆ ಅವರು ಇಷ್ಟು ಬೇಕು ಅಂತ ಹೇಳಿ ನಿಮ್ಗೆ ಮುಂಗಡವಾಗಿ ಹೇಳಿರ್ತಾರಾ, ಇಲ್ಲ ನೀವೇ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀರಾ, ಹೇಗೆ ಸರ್? ಫಸ್ಟ್ ಗೆ ಕೆವಿಕೆಯಲ್ಲಿ ನಮಗೆ ತರಬೇತಿ ಕೊಟ್ರಲ್ಲ, ಅಲ್ಲಿ ನಮಗೆ ಈ ಮೇಳಗಳಿದ್ದಾಗ ಎಲ್ಲಾನು ನಮಗೆ ಕರ್ಕೊಂಡು ಹೋದ್ರು. ಅಲ್ಲಿ ನೀವು ಕೂಡ ಒಂದು ಅಂಗಡಿ ಹಾಕಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರು. ಹೌದು ಸರ್. ಅವಾಗ ಬರೀ ಮೇಳದಲ್ಲಿ ಇದ್ದಾಗ ಮಾತ್ರ ನಮಗೆ ಅವಕಾಶ ಸಿಕ್ತಿತ್ತು. ಈಗ ಅವರದೇ ಒಂದು ಸಹ್ಯಾದ್ರಿ ಆಹಾರ ಮಳಿಗೆ ಅಂತ ಮಾಡಿ ಅಲ್ಲೂ ನಮಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಧಾರಣೆ ಮೇಡಮ್, ಉತ್ಪನ್ನ ನೀವು ತಯಾರು ಮಾಡ್ತೀರಾ ಅದನ್ನ ಕೊಡಬಹುದು, ನೀವು ಕೊಡಬಹುದು, ಎಷ್ಟಾದ್ರೂ ಕೊಡಬಹುದು, ಎಷ್ಟಾದ್ರೂ ಕೊಡಬಹುದು. ಅಲ್ಲಿ ಸೇಲ್ ಹೆಂಗ ಆಗುತ್ತೆ ನೋಡ್ಕೊಂಡು ನಮಗೆ ಹೇಳ್ತಾರೆ ಸರ್, ಆರ್ಡರ್ ಕೊಡ್ತಾರೆ. ಮತ್ತೆ ಶಿವಮೊಗ್ಗ ಆರ್ಗ್ಯಾನಿಕ್ ಅಂಗಡಿ ಮಂಜುನಾಥ್ ಸರ್ ಅವ್ರ ಅಂಗಡಿಗೂ ಕೊಡ್ತಾ ಇದೀವಿ. ಒಟ್ಟಾರೆ ಎಲ್ಲಿ ಸಾವಯವ ಪದಾರ್ಥಗಳು ಉಪಯೋಗಿಸ್ತಾ ಇದ್ದಾರೆ, ಸಾವಯವ ಪದಾರ್ಥಗಳ ಒಂದು ಮಳಿಗೆಗಳು ಇರ್ತವೆ ಅಲ್ಲಿ ಎಲ್ಲ ಕೊಡ್ತಾ ಇದೀವಿ. ಕೋವಿಡ್ ಟೈಮ್ ಅಲ್ಲಿ ಕೂಡ ಮಂಜುನಾಥ ಗೌಡ ಸರ್ ಆರ್ಗ್ಯಾನಿಕ್ ಕಲ್ಯಾಣ ಆರ್ಗ್ಯಾನಿಕ್ ಅಂಗಡಿ ಅವರು ಅವಾಗೂ ಕೂಡ ನಮಗೆ ಆರ್ಡರ್ ತುಂಬಾ ಕೊಡ್ತಾ ಇದ್ರು ಸರ್. ಈ ಅಗಸೆ ಉಂಡೆಯಲ್ಲಿ ಏನೇನು ಎಷ್ಟು ಪ್ರಮಾಣದ ಒಂದು ಬೇರೆ ಬೇರೆ ವಸ್ತುಗಳು, ಆಮೇಲೆ ಇದಕ್ಕೆ ಬೇಕಾದಂತ ಒಂದು ವಸ್ತುಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಮೇನ್ ಅಗಸೆ, ಆಮೇಲೆ ಗೋಧಿ ಹಿಟ್ಟು, ಗೋಡಂಬಿ, ಏಲಕ್ಕಿ, ಬೆಲ್ಲ, ಒಂದು 6 ಪದಾರ್ಥಗಳು ಹಾಕ್ತೀವಿ ಸರ್. ಮೇನ್ ತುಪ್ಪ, ತುಪ್ಪ ನಾವು ಬೆಣ್ಣೆನ ನಮ್ಮ ರೈತರು ಅಕ್ಕಪಕ್ಕ ಮನೆಯವರು ಯಾರ ಮನೇಲಿ ಖರಾಬ್ ಇರುತ್ತೆ ಅವ್ರ ಹತ್ರನೇ ಬೆಣ್ಣೆ ತಗೊಳ್ಳೋದು. ಮೊದ್ಲು ನಮ್ಮ ಮನೇಲೂ ಹಸುಗಳು ಇತ್ತು ಅಂದ್ರೆ ಈಗ ದೇಸಿ ಹಸುವಿನ ತುಪ್ಪನ ಇಲ್ಲ ಕೆಲವರು ಕೇಳ್ತಾರೆ ಸರ್, ದೇಸಿ ಹಸುವಿನ ತುಪ್ಪನೇ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋರು ಇದಾರೆ. ಜೆನ್ಯೂನ್ ಕಸ್ಟಮರ್ಸ್ ಅವರು ನಮಗೆ ಕ್ವಾಲಿಟಿ ಆಗಿ ನೀಟ್ ಆಗಿ ನಮ್ಗೆ ಹಂಗೆ ಬೇಕು ಅಂತಾನು ಕೇಳ್ತಾರೆ. ದುಡ್ಡಿಗೆ ಅವ್ರು ಯೋಚನೆ ಮಾಡಲ್ಲ. ಒಳ್ಳೆ ಒಂದು ಹೆಲ್ತಿ ಫುಡ್ ಬೇಕು ಅಂತ ಕೇಳ್ತಾರೆ ಸರ್. ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಅಕ್ಕಪಕ್ಕ ರೈತರು ಏನಿದಾರೆ ಅವ್ರ ಹತ್ರನೇ ಬೆಣ್ಣೆ ತಗೊಂಡು ಕಾಸಿ ನಾವೇ ತುಪ್ಪ ತಯಾರು ಮಾಡ್ಕೊಂಡು ಮಾಡ್ತೀವಿ ಸರ್. ಕೆಲವ್ರು ನಮಗೆ ರೇಟ್ ಕಡಿಮೆ ಇರ್ಲಿ ನಮ್ಗೆ ಅಂತಾನು ಬರ್ತಾರೆ. ಹಂಗಿದ್ದಾಗ ನಾವು GRB ಅಥವಾ ಅಂಗಡಿ ತುಪ್ಪನು ಯಾರು ಯಾವ ತರ ಕ್ವಾಲಿಟಿ ಕೇಳ್ತಾರೋ ಆತರ ಮಾಡಿ ಕೊಡ್ತೀವಿ ಸರ್. ಕ್ವಾಲಿಟಿ ನಾನು ನೀಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿಗೂ ನನ್ನ ಅಗಸೆ ಉಂಡೆಗೆ ತುಂಬಾ ಬೇಡಿಕೆ ಇದೆ ಸರ್. ಬೇಡಿಕೆ ಇದೆ ಅಂತ ಹೇಳ್ತೀರಿ? ಹೌದು ಸರ್. ಇದರ ಜೊತೆ ಈಗ ತೋಟ ಒಂದು ನಿರ್ವಹಣೆಗೆ ಬಂದ್ರೆ ಇದು ಹೆಂಗೆ ನೀವು ನಿಭಾಯಿಸ್ತಾ ಇದ್ದೀರಾ ಸರ್? ತೆಂಗಿನಕಾಯಿ ನಮ್ದು ಕ್ರಾಪ್ ಇದೆ ಸರ್ ಅಲ್ಲಿ, ಅದ್ರಲ್ಲಿ ಎಳ್ನೀರು ಕೊಡ್ತಾರೆ ಮತ್ತೆ ಕಾಯಿ ಬರ್ತಾರೆ, ಕಾಯಿನೂ ನಾವು ತಗೊಂಡು ಉಪಯೋಗಿಸ್ತೀವಿ. ಮತ್ತೆ ಆ ಗಿಟ್ಕಾದವನ ಎಣ್ಣೆ ಹಾಕ್ಸಿ ಮನೆಗೆ ಉಪಯೋಗಿಸ್ತೀವಿ. ಎಕ್ಸ್ಟ್ರಾ ಎಣ್ಣೆ ಒಂದು 50 ಲೀಟರ್ ಜಾಸ್ತಿ ಹಾಕ್ಸಿದ್ವಿ ಅಂದ್ರೆ ಅದ್ರಲ್ಲಿ ನಾನು ಸೋಪ್ ಅನ್ನು ಕೂಡ ಮಾಡಿ ಮಾರಾಟ ಮಾಡ್ತೀನಿ ಸರ್. ತೆಂಗಿನ ಎಣ್ಣೆ ಸೋಪ್, ಹೋಮ್ ಮೇಡ್ ಸೋಪ್, ಅದ್ರಲ್ಲಿ ಹಸುವಿನ ಗೋಮೂತ್ರ ಹಾಕಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸೋಪ್ ಮಾಡಿ ಕೊಡ್ತೀನಿ ಸರ್. ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಏನಂದ್ರೆ ಆರ್ಡರ್ ಮುಂಚಿತವಾಗಿ 2-3 ತಿಂಗಳು ಮುಂಚಿತವಾಗಿ ಆರ್ಡರ್ ತಗೊಂಡು ನಾನು ಮಾಡ್ಕೊಡ್ತೀನಿ ಸರ್. ಒಟ್ಟು ಇದೆಲ್ಲ ಐಟಮ್ಸ್ ಮಾಡಕ್ಕೆ ನನಗೆ ಟೈಮ್ ಹೆಂಗೆ ಪಿಕಪ್ ಮಾಡ್ಕೊಂತೀನಿ ಅಂದ್ರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ನಮ್ಮನೆಯವರು ಗದ್ದೆಗೆ ಹೋಗ್ತಾರೆ, ನಾವು ಜೊತೆಗೆ ಹೋಗ್ತೀವಿ, ಹೋಗದೇ ಇರೋ ಟೈಮ್ ಅಲ್ಲಿ ಮನೇಲಿ ಫ್ರೀ ಟೈಮ್ ಅಲ್ಲಿ ಇಷ್ಟೆಲ್ಲ ಐಟಮ್ಸ್ ಮಾಡ್ತಿದೀವಿ ಸರ್. ಇದಕ್ಕೆ ನೀವು ಒಬ್ಬರೇನಾ ಇಲ್ಲ ಇನ್ನೊಬ್ಬರು ಮೂರನ್ನ ಸೇರಿಸ್ಕೊಂಡಿದ್ದೀರಾ? ಒಂದು 3 ಜನ ನಮ್ಮ ಟೀಮ್ ಇದೆ ಸರ್. ನಾವು ಅಷ್ಟರ ಜೊತೆಗೆ ತರಬೇತಿ ತಗೊಂಡಿದ್ವಿ. ಕಮಲಾ ಅಂತೇಳಿ ಒಬ್ರು, ಚಂದ್ರಕಲಾ ಅಂತ, ಸಾಕಮ್ಮ ಅಂತ, ಒಂದ್ 3-4 ಜನ ನಾವು ಒಟ್ಟಿಗೆನೆ ಮಾಡ್ತೀವಿ ಸರ್. ಜಾಸ್ತಿ ಆರ್ಡರ್ ಬಂತು ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಸೇರ್ಕೊಂಡು ಮಾಡ್ತೀವಿ ಸರ್. ಆಮೇಲೆ ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಾ, ಸ್ವಸಹಾಯ ಸಂಘ ನಿಮ್ಮ ಊರಲ್ಲಿ, ಅಲ್ಲ ಊರಲ್ಲಿ ಅಂತಲ್ಲ ಶಿವಮೊಗ್ಗದಲ್ಲಿ ಆಗ್ಲಿ ಅಥವಾ ಮತ್ತೆ ಬೇರೆ ನಿಮ್ಮ ಒಂದು ತವರ್ ಮನೆಯಲ್ಲಿ ಇದ್ದಾಗ ಸ್ತ್ರೀ ಶಕ್ತ ಸ್ವಸಹಾಯ ಸಂಘ ಅಂತ ಹೇಳಿ? ಮೊದ್ಲೇ ತವ್ರ ಮನೇಲಿ ಇದ್ವಿ, ಆಮೇಲೆ ಗಂಡ ಮನೆಗೆ ಬಂದ್ಮೇಗ ಅಲ್ಲಿ ಬಿಟ್ವಿ. ಇಲ್ಲಿ ಧೈರ್ಯಲಕ್ಷ್ಮಿ ಸ್ವಸಹಾಯ ಸಂಘದಲ್ಲಿ ಇದ್ವಿ. ಅಲ್ಲಿ ಅಷ್ಟೇ ಮಾಡಿದ್ವಿ ಸರ್, ಅಷ್ಟೇ ಮಾಡಿದ್ವಿ. ಈ ಧರ್ಮಸ್ಥಳದ್ದು ಇದ್ರಲ್ಲಿ ಸಂಘದಲ್ಲಿ ಸೇರಿದ್ವಿ. ಅಲ್ಲಿ ತುಂಬಾ ಕಲ್ಚರ್ ಆಕ್ಟಿವಿಟೀಸ್ ತುಂಬಾ ಮಾಡಿದ್ರು, ಚೆನ್ನಾಗಾಯ್ತು. ಇವಾಗ ನಾವು ಬಿಸ್ನೆಸ್ಗೋಸ್ಕರನೇ ಈಗ ಬೇರೆ ಬೇರೆ ಕಡೆ ಎಲ್ಲ NGO ದರು, ಈ ಚೈತನ್ಯ NGO ದರು ಸರ್, ಭದ್ರೇಶ್ ಸರ್, ಅವ್ರು ಕೂಡ ಬೇರೆ ಬೇರೆ ಸಂಘಗಳಿಗೆಲ್ಲ ನಮ್ಮನ್ನ ಕರೆಸಿ ತರಬೇತಿ ಕೊಡಿಸ್ತಾ ಇದ್ರು. ಆಮೇಲೆ ಮತ್ತೆ ನಾನು ಹೊಸಪೇಟೆಗೆಲ್ಲ ಹೋಗಿ ಅಲ್ಲೂ ಸೋಪಿನ ತರಬೇತಿ ಎಲ್ಲ ಕೊಟ್ಟು ಬಂದಿದ್ದೀನಿ ಸರ್. ಈ ತೆಂಗಿನ ಎಣ್ಣೆ ಮಾಡೋದು ಸರ್ ಅಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ನಾವು ಮೌಲ್ಯವರ್ಧನೆ ಮಾಡಿ ನಮಗ್ ಬೇಕಾಗಿರೋ ಪದಾರ್ಥ ನಾವೇ ಮಾಡ್ಕೊಳ್ಳೋದು. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳುಗಳು ಮುಂದುವರಿಯಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ನಮ್ಗೆ ಏನೇನ್ ಬೇಕೋ ಅದನ್ನ ನಾವೇ ಪದಾರ್ಥ ರೆಡಿ ಮಾಡ್ಕೊಳ್ಳೋದು, ತಯಾರು ಮಾಡ್ಕೊಳ್ಳೋದು. ಇದು ತರಬೇತಿ ಅಂತ ಹೇಳಿದ್ರಿ, ಇದು ನೀವು ಉಚಿತ ತರಬೇತಿ ಕೊಡ್ತಿರೋ ಇಲ್ಲ ಖಾಸಗಿಯಾಗಿ ತಾವು ಮಾಡ್ತಾ ಇರೋದಕ್ಕೋಸ್ಕರ ಇಂತಿಷ್ಟು ಫೀಸ್ ಅಥವಾ ಇಂತಿಷ್ಟು ಅಂತ ಏನಾದ್ರೂ ಆತರ ಮಾಡಿದಿರಾ, ಹೇಗೆ ಸರ್? KVK ಅಲ್ಲಿ ಅಲ್ಲಿ ಕರೆಸ್ತಾ ಇರ್ತಾರೆ. ಅಲ್ಲಿ ಹೋದಾಗ ನಾನು ನಮ್ಮನ್ನೇ ಅವ್ರು ಕರೆಸಿ ನಮಗೇನೆ ಸಂಭಾವನೆ ಅವರಿಗೆ ಪಾಠ ಮಾಡ್ತಕ್ಕಂಥದ್ದು. ಈಗ ರೈತ ಹೆಣ್ಮಕ್ಳುಗಳಿಗೆ ನಾವು ಪ್ರೋತ್ಸಾಹವಾಗಿ ಅಂದ್ರೆ ರೋಲ್, ಈಗ ಯಾರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಂದನೇ ಹೇಳಿಸಿದ್ರೆ ಅವರಿಗೆ ಸ್ವಲ್ಪ ಮನವರಿಕೆ ಆಗುತ್ತೆ ಅಂತ. ಅಂದ್ರೆ ಈಗ ಬೇರೆಯವ್ರು ಹೇಳೋದಕ್ಕೂ ನಾವು ಟ್ರೈನಿಂಗ್ ತಗೊಂಡು ಈ ತರ ಉದ್ಯೋಗ ಮಾಡ್ತಾ ಇರೋ ಹೆಣ್ಮಕ್ಳು ನೋಡಿದ್ರೆ ನಾವು ಅವರಿಗೆ ಒಂದು ರೋಲ್ ಮಾಡಲ್ ತರ ಇರ್ತೀವಿ ಸರ್. ಅವ್ರು ನಮ್ಮನ್ನ, ಇವರು ಮನೇಲಿ ಇದ್ದವ್ರಲ್ವಾ, ದನಕರ ನೋಡ್ಕೊಂಡು ಮನೇಲಿ ಇದ್ದವರು ಇಷ್ಟೊಂದು ಮಾಡ್ತಿದಾರ ಅಂತ ಅವ್ರಿಗೊಂಥರ ಹೆಮ್ಮೆ ಆಗುತ್ತೆ ಸರ್. ಹಳ್ಳಿಗಿರೋ ಹೆಣ್ಮಕ್ಳು ಇಷ್ಟೊಂದು ಮುಂದುವರಿಬೋದಾ, ಹಿಂಗೆಲ್ಲ ಮಾಡ್ಬೋದಾ ಅಂತ ಅವ್ರಿಗೊಂದು ನಂಬಿಕೆ ಇರೋದಿಲ್ಲ. ನಮ್ಮನ್ ನೋಡಿದಾಗ ಅವರಿಗೂ ಒಂದ್ ನಂಬಿಕೆ ಬರುತ್ತೆ. KVKಗೂ ತುಂಬಾ ಗೌರವ ಇದೆ ಸರ್. ನಾವು ಕೈ ಮುಗ್ದೆ ಒಳಗ್ ಹೋಗ್ಬೇಕು ಅಂತಾರಲ್ಲ, ಅಷ್ಟು ನಂಬಿಕೆ ಇದೆ ನಮ್ಗೆ. ನಮ್ಗ ಅಲ್ಲಿ ಹೋದಾಗ ಹೆಂಗಿರ್ಬೇಕು, ಯಾವ ತರ ನಾವು ಅಲ್ಲಿ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಅದೇ ಅಂದ್ರೆ ವೇದಿಕೆ ಕಲ್ಪಿಸ್ಕೊಡ್ತಾರೆ ಕಲಿಸ್ತಾರೆ ಸರ್ ಚೆನ್ನಾಗಿ. ಹೌದು, ಈಗ ಈ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಭೇಟಿ ಮಾಡಿದಿರಿ, ಮತ್ತೆ ಹೊರ ರಾಜ್ಯಗಳಿಗೆ ಏನಾದ್ರೂ ಪ್ರವಾಸ ತಗೊಂಡು ಹೋಗಿದಾರಾ, ಇಲ್ಲ ನೀವೇ ಸ್ವಂತ ಹೋಗಿದ್ದೀರಾ? ಇಲ್ಲ ಸರ್, ಸ್ವಂತವಾಗಿ ನಾನು ಹೋಗಿಲ್ಲ. ಮನೆ ಹತ್ರ ಬಂದವ್ರಿಗೆ ಅಷ್ಟೇ ಹೇಳ್ಕೊಡ್ತೀನಿ, ಯಾರಾದ್ರೂ ಬೇಕು ಈಗ ಹಪ್ಪಳ ಮಾಡೋದು ಹೇಳ್ಕೊಡ್ರಿ, ನಂಗೆ ಹದ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಇದ್ ಮಾಡ್ತೀನಿ. ಅಲ್ಲ, ನಿಮ್ಮ ಒಂದು ನಾಲೆಜ್ ಅಂದ್ರೆ ನಿಮ್ಮ ಒಂದು ಬುದ್ಧಿ ಪ್ರಗಿಸ್ಕೊಳ್ಳಕ್ಕೆ ಅಥವಾ ಇನ್ನೂ ಹೆಚ್ಚಿನ ಒಂದು ತಿರುಗಿ ನಾನು ಕೂಡ ನೋಡ್ಬೇಕು ಕಲಿಬೇಕು ಅಂತ ಹೇಳೋದು ಇದ್ದಾಗ ಹೊರಗಡೆ ಹೋಗಿದ್ದು ಅಂದ್ರೆ ರಾಜ್ಯ ಬಿಟ್ಟು ಮತ್ತೆ ರಾಜ್ಯದಲ್ಲಿ ಪ್ರವಾಸಕ್ಕೆ ಹೋಗಿದ್ದೆ, ಆ ತರ ಅಪೇಕ್ಷೆ ತುಂಬಾ ಇದೆ ಸರ್. ಅವಕಾಶಕ್ಕೋಸ್ಕರ ಇಲ್ಲ ಸರ್, ಹೋಗಿಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈಗ ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ಈಗ ಕೃಷಿ ಇದ್ರಲ್ಲಿ ಆತ್ಮ ಸಂಘದಲ್ಲಿ ನಂಗೆ ಮೆಂಬರ್ ಮಾಡಿದ್ದಾರೆ ಡಿಸ್ಟಿಕ್ ಇಂದ ಆತ್ಮ ಯೋಜನೆಯಲ್ಲಿ. ಅವಕಾಶ ಸಿಕ್ಕರೆ ಖಂಡಿತ ನಾನು ಇನ್ನೂ ಹೆಚ್ಚಿಂದ ತಿಳ್ಕೊಬೇಕು ಕಲಿಬೇಕು ಅನ್ನೋ ಆಸಕ್ತಿ ಇದೆ ಸರ್. ಆಮೇಲೆ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ, ಈಗಾಗಲೇ ನೀವು ಹೇಳ್ತಾ ಇದ್ದೀರಿ KVK ಮುಖಾಂತರ ಕೃಷಿ ವಿಶ್ವವಿದ್ಯಾಲಯಗಳ ಮುಖಾಂತರ ಅವರ ಒಂದು ಸಹಕಾರದಿಂದ ಸಹಯೋಗದಿಂದ ಮಾರಾಟದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಈಗ ಮಾರಾಟ ಮಾಡಬೇಕಾದ್ರೆ ಒಂದು ಏನಾದ್ರೂ ಹೆಸರು ಇಡಬೇಕಾಯ್ತದೆ, ಇಲ್ಲ ಏನಾದ್ರೂ ಸ್ವಲ್ಪ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಬೇಕಾಯ್ತದೆ, ಈ ವಿಚಾರದಲ್ಲಿ ತಾವು ಯಾವ ರೀತಿಯಿಂದ ಮುಂದುವರೆದಿದ್ದೀರಾ? ಸರ್, SVT ಅಂತ ಒಂದು ಬ್ರ್ಯಾಂಡ್ ಮಾಡಿದೀವಿ ಸರ್. ನಿಮ್ಮ ಎಲ್ಲಾ ಒಂದು ಉತ್ಪನ್ನಗಳಿಗೆ SVT ಅಂತ SVT ಸರ್ವೈಂತು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಹೇಳಿದೀವಿ ಸರ್. ಇದ್ರಲ್ಲಿ ಹೆಂಗೆ ಅಂದ್ರೆ ನನ್ನ ಗಂಡನ ಹೆಸರು, ನನ್ನ ಮಕ್ಳ ಹೆಸರು, ಮನೆ ದೇವರ ಹೆಸರು ಎಲ್ಲ ಒಂದ್ರಲ್ಲೇ ಬರೋ ಹಂಗೆ SVT ಸರ್ವೈಂತು ಹೋಮ್ ಪ್ರಾಡಕ್ಟ್ಸ್ ಅಂತೇಳಿ. ಏನಿದೆ ಸರ್ವೈನ್? ಸರ್ವಯಂತು ಅಂದ್ರೆ ಅಂದ್ರೆ ಸರ್ವಯಂತು ಅಂದ್ರೆ ನನ್ನ ಇಷ್ಟ ದೇವರು, ಕುಲ ದೇವರು, ಎಲ್ಲಾ ದೇವರು ಸರ್ವಯಂತು ಅದ್ರಲ್ಲೇನೆ ಬರುತ್ತೆ. ನಮ್ಮ ಮನೆ ದೇವರು ಮೈಲಾರ್ ಲಿಂಗೇಶ್ವರ. ಈಶ್ವರನ ಒಂದು ಆಶೀರ್ವಾದದಿಂದ ಆ ದೇವರ ಆಶೀರ್ವಾದದಿಂದ ನಮ್ ಪ್ರಾಡಕ್ಟ್ ಮುಂದುವರಿಲಿ. ನಿಧಾನ ಆದ್ರೂ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಗುಣಮಟ್ಟದ್ದು ಕೊಡೋಣ ಅಂತೇಳಿ ಅದೊಂದು ಬ್ರ್ಯಾಂಡಿಂಗ್ ಮಾಡಿದೀನಿ ಸರ್. ಅದು ಒಂದ್ ಲೋಗೋ ಮಾಡಿಸಿದೀನಿ. ಮತ್ತೆ ಇದು ನಮ್ಮ ಕೆವಿಕೆಯಿಂದಾನೆ ನನಗೆ ಒಂದು ಕೊಟ್ಟಿದ್ದಾರೆ ಸರ್. ICR ದು ಲೋಗೋ ಕೊಟ್ಟಿದ್ದಾರೆ, ಕಿಸಾನ್ ಸಮೃದ್ಧಿ ಲೋಗೋ ಕೊಟ್ಟಿದ್ದಾರೆ. ಮತ್ತೆ ಅದರ ಒಂದು ಅಡಿಯಲ್ಲಿ ನಾನು ತುಂಬಾ ಟ್ರೈನಿಂಗ್ ಗಳನ್ನು ಬೇರೆ ಬೇರೆ ಕಡೆ ಹೊಸಪೇಟೆಗೆ ಹೋಗಿ ನಾನು ಸೋಪಿನ್ ಟ್ರೈನಿಂಗ್ ಕೊಟ್ಟೆ. ಅವರು ನನ್ನ ಒಂದು ತರಬೇತಿಯಿಂದ ಅವರೊಂದು ಜೀವನ ಕಟ್ಕೊಳ್ಳಕ್ಕೆ ಇದಾಯ್ತು ಸರ್. ಯಾಕಂದ್ರೆ ಆ ಒಂದು ಭಾಗದಲ್ಲಿ ತೆಂಗು ಕೂಡ ಇದೆ. ಹೌದು ಸರ್. ಆ ಒಂದು ಏನ್ ಭಾಗ ಇದೆಯಲ್ಲ ಹೊಸಪೇಟೆ ಈಗ ವಿಜಯನಗರ ಜಿಲ್ಲೆ. ಹೌದು ಸರ್. ನೀರಾವರಿ ಪ್ರದೇಶ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ತೆಂಗು ಇದೆ ಅಲ್ಲಿ. ತೆಂಗು ಭತ್ತನೇ ಮುಖ್ಯ ಒಂದು ಬೆಳೆ. ಆ ನಿಟ್ಟಿನಿಂದ ಅವರು ಎಳ್ನೀರು ಮಾ ಈಗ ಎಲ್ಲದಕ್ಕೂ ಬೆಲೆ ಇದೆ, ತೆಂಗಿನ ಚಿಪ್ಪಿಗೂ ಬೆಲೆ ಇದೆ, ಅದು ಬೇರೆ ವಿಚಾರ. ಅದರಿಂದ ಚಿಪ್ಪಿಂದ ಸೋಪ್ ಮಾಡಬಹುದು ಅಂತಾನು ಹೇಳ್ಕೊಟ್ಟಿದೀನಿ. ಹೇಳ್ಕೊಟ್ಟಿದ್ದೀರಾ ಸರ್. ಹಾ. ಸೊ ಈ ನಿಟ್ಟಿನಲ್ಲಿ ಈಗ ನಿಮಗೆ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಈಗ ಮಾರಾಟ ಮಾಡೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀರಾ, ನಿಮಗೆ ಒಂದು ಮಾರಾಟದ ಒಂದು ಸಮಸ್ಯೆ ಆಗ್ತಾ ಇಲ್ಲ? ಇಲ್ಲ ಸರ್. ಈಗ ನಂತರ ಹೆಣ್ಮಕ್ಳು, ಹಳ್ಳಿ ರೈತ ಹೆಣ್ಮಕ್ಳು ಕಲ್ತು ಈ ತರ ಒಂದು ಮಾಡ್ಕೊಂಡ್ರೆ ಒಳ್ಳೇದು, ಅವರವರ ಒಂದು ಸ್ವಾವಲಂಬಿ ಜೀವನ ನಡೆಸಬಹುದು. ಇವತ್ತು ಗಂಡ ಹೆಂಡತಿ ಇಬ್ರು ದುಡಿದ್ರು ಕಡಿಮೆನೆ ಇವಾಗಿನ ಒಂದು ವಾತಾವರಣದಲ್ಲಿ. ಆದ್ರೆ ಕೆವಿಕೆಯಲ್ಲಿ ಏನ್ ಹೇಳ್ತಾರಂದ್ರೆ, ಫಸ್ಟ್ ಫ್ಯಾಮಿಲಿ, ಫಸ್ಟ್ ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಆಮೇಲೆ ಬಿಸ್ನೆಸ್ ಅಂತಾನೆ ನಮಗ್ ಕಲ್ಸಿರೋದು ಸರ್. ಹಂಗಾಗಿ ನಾವು ಮಕ್ಕಳನ್ನು ಎಜುಕೇಶನ್ ನೋಡ್ಕೊಂತ ಗಂಡ ಮಕ್ಕಳದ್ದೆಲ್ಲ ನೋಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಇವೆಲ್ಲ ನಾನು ಮಾಡಿ ಹೆಸರು ಮಾಡಿದೀನಿ ಸರ್. ಮೊದಲಿಗೆ 2022-23 ನನಗೆ ರೈತ ಮಹಿಳೆ ಅವಾರ್ಡ್ ಸಿಕ್ತು ಸರ್. ನನಗೆ ಜಿಲ್ಲಾ ಮಟ್ಟದ ಸರ್. ಅತ್ಯುತ್ತಮ ರೈತ ಮಹಿಳೆ ಅಂತ ಪ್ರಶಸ್ತಿ ಕೆವಿಕೆ ಹನುಮಂತ ಸ್ವಾಮಿ ಸರ್ ಯೂನಿವರ್ಸಿಟಿಯಿಂದ ಕೊಟ್ಟರು. ಯೂನಿವರ್ಸಿಟಿಯಿಂದ ಸರ್. 2022-23 ಉತ್ತಮ ರೈತ ಮಹಿಳೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲೇನೆ ಇದು ಮಿಲೆಟ್ಸ್ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಫಸ್ಟ್ ಬಂತು ಸರ್ ನನಗೆ. ಯಾವ ವರ್ಷ ಅದು? 23. ಇದಲ್ದೇನೆ ಮತ್ತೆ ಬೇರೆ ಬೇರೆ ಈಗ ಸಂಘ ಸಂಸ್ಥೆಗಳಿಂದ ನಿಮಗೆ ಪ್ರಶಂಸೆ ಮಾಡೋದಾಗ್ಲಿ ಅಥವಾ ಸನ್ಮಾನ ಮಾಡೋದಾಗ್ಲಿ ಆ ತರದ್ದು ಆಗಿದೆ ಸರ್. ಗೆಳೆಯರ ಬಳಗ ಸಹಕಾರ ಸಂಘದಲ್ಲಿ ಸನ್ಮಾನ ಮಾಡಿದ್ರು, ಮತ್ತೆ ಕೆವಿಕೆಯಲ್ಲಿ ರಜತ ಸಂಭ್ರಮೋತ್ಸವದಲ್ಲಿ ಅದರಲ್ಲೂ ಒಂದು ಮರೆತು ಹೋದ ಕಾದ್ಯದಲ್ಲಿ ಫಸ್ಟ್ ಬಂತು, ಅದು ನನಗೆ ಸನ್ಮಾನ ಆಯ್ತು. ಆಮೇಲೆ ಮತ್ತೆ ಬೆಂಗಳೂರಿಗೆ ತನಕ ಹೋಗಿ ಅಡಿಗೆ ಪ್ರೋಗ್ರಾಮ್ ಮಾಡಿದ್ರು. ಸಾವಯವ ಪದಾರ್ಥ ಮಾಡ್ತಾರಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಿಲೆಟ್ ಮೇಳ ಅಂತ ಹೇಳಿ ಮಾಡ್ತಾರೆ ಸರ್. ಒಂದ್ಸಲ ಮಿಲೆಟ್ ಮೇಳ ಒಂದ್ಸಲ ಹೋಗಿ ಬಂದಿದ್ದೀನಿ ಸರ್. ಯಾವ ವರ್ಷ? 24 ಹೋಗಿ ಬಂದ. ಅಲ್ಲೇ ಕಾಂಪಿಟೇಷನ್ ಮಾಡಿದೀರಾ? ಕಾಂಪಿಟೇಷನ್ ಈಗಂತ ಗೊತ್ತಿರ್ಲಿಲ್ಲ ನನ್ಗೆ, ಅಲ್ಲಿ ಗೊತ್ತಾಯ್ತು. ಹೋಗಿ ನೋಡಿ ಎಲ್ಲ ಅಲ್ಲಿದೆ ಏನು ಅಂತ ನೋಡ್ಕೊಂಡು ಬಂದ್ವಿ ಸರ್. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಫುಡ್ ಆಫೀಸರ್ ಸೋಮೇಶ್ ಸರ್ ಅಂತ ಇದ್ದಾರೆ, ಅವರು ನಮ್ ಡಿಸ್ಟಿಕ್ ಇಂದ ಅಕ್ಕಿ ರೊಟ್ಟಿ ಸ್ಟಾಲ್ ನ ಇದು ಶ್ರೀರಂಗಪಟ್ಟಣ ಕೆವಿಕೆ ಕೃಷಿ ಮೇಳದಲ್ಲಿ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಸರ್. ಆ ವರ್ಷ ನಾವು ಬರೀ ರೈತ ಮೇಳ, ನಾನು ಇಲ್ಲಿಂದ ಒಬ್ಳೆ ಹೋಗಿದ್ದು, ಬೆಂಗಳೂರಿಂದ ನಮ್ಮ ಅಕ್ಕನೊಬ್ರು ಕರೆಸ್ಕೊಂಡಿದ್ದೆ, ಇಬ್ಬರೇ ಸೇರಿ ನಾವು ಮಾಡಿದ್ವಿ ಸರ್. ಅಲ್ಲಿ ಒಳ್ಳೆ ಹೆಸರು ಮಾಡಿದ್ವಿ ಸರ್. ಆತ್ಮತೃಪ್ತಿಯಿಂದ ಬಂದ್ವಿ ಮನೆಗೆ, ಅಷ್ಟು ಖುಷಿಯಿಂದ ಬಂದ್ವಿ ಸರ್. ನಾನು 1 ರೂಪಾಯಿನೂ ತಗೊಂಡು ಹೋಗಿರ್ಲಿಲ್ಲ. ಅಲ್ಲಿ ಹೋಗಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ಮೇಲೆ ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಸರ್. ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಆಫೀಸರ್ ಏನು ಶ್ರೀರಂಗಪಟ್ಟಣ ಮಂಡ್ಯ ಅಲ್ಲಿ ಏನು ಆಫೀಸರ್ ಗಳಿದ್ದಾರೆ, ಫುಡ್ ಆಫೀಸರ್, ಈ ಆಫೀಸರ್ ಗಳಿಗೆ ಫೋನ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಒಳ್ಳೆ ಹೆಸರು ಬಂತು ಸರ್ ನನಗೆ. ಒಟ್ಟಾರೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ? ಕನಿಷ್ಠ ಅಂದ್ರೆ ಅಲ್ಲಿ ಸ್ಟಾಲ್ ಹತ್ರ ಹೋದಾಗ ಒಂದು 15,000 ಇಟ್ಕೊಬೇಕು ಸರ್. ನಾನು ಏನು 1 ರೂಪಾಯಿನೂ ಒಯ್ದಿರ್ಲಿಲ್ಲ. ಪಕ್ಕದಲ್ಲಿ ಕೋಲಾರದಿಂದ ಇದು ಪಾನಿಪುರಿ ಹಾಕಿದ್ರು, ಅವ್ರ ಸಹಾಯ ತಗೊಂಡೆ. ಅವರು ಸಹಾಯ ತಗೊಂಡು ಅವರೇ ನಮ್ಮ ಜೊತೆ ಕರ್ಕೊಂಡೋಗಿ ಮಂಡ್ಯದಲ್ಲಿ ಇದು ಮಾರ್ಕೆಟಿಗೆ ಕರ್ಕೊಂಡೋಗಿ ಏನೇನ್ ಬೇಕು ತಗೊಳ್ರಿ, ಆಮೇಲೆ ನಿಧಾನಕ್ಕೆ ಕೊಡೋಂತ್ರಿ ಅಂತ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಲ್ಲೇ ಫುಡ್ ಆಫೀಸರ್ಗಳು ಸರ್, ಅವರು ಕೂಡ ನಮಗೆ ಗ್ಯಾಸ್ ಇಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಸಹಕಾರ ಮಾಡಿದ್ರು ಸರ್. ನಾವು ಇಬ್ಬರೇ ಹೋಗಿದ್ರು ನಾವ್ ಒಂದು 10 ಜನ ಹೋಗಿದೀವಿ ಅನ್ನೋ ಫೀಲ್ ಅಲ್ಲಿ ನಾವು ಮಾಡಿದ್ವಿ ಸರ್. ಒಂದ್ ಎನರ್ಜಿ ಉತ್ಸಾಹ ಇತ್ತು ಸರ್. ಉತ್ಸಾಹ ಇತ್ತು. ಎಲ್ಲೂ ನಮ್ಗೆ ಮೋಸ ಅಂತ ಆಗ್ಲಿ ಒಂಥರ ಬೇಜಾರು ಆತರ ಇಲ್ವೇ ಇಲ್ಲ ಸರ್. ಏನಂದ್ರೆ ನಾನು ಒಬ್ಳೇ ಹೋಗಿರೋದನ್ನ ನನಗ್ ತುಂಬಾ ಭಯ ಇತ್ತು ಸರ್. ಈಗ ಅನ್ಸೆಕ್ಯೂರಿಟಿ ಅಂತ ಅನ್ಸುತ್ತೆ ಸರ್, ಒಬ್ರು ಹೋದಾಗ ಒಂದ್ ಸ್ವಲ್ಪ ಜೊತೆಗೆ ಒಬ್ರು ಇದ್ರೆ. ನಾನು ಅಲ್ಲಿ ಶ್ರೀರಂಗಪಟ್ಟಣದಿಂದ ನನ್ನ ಮನೆ ತಲುಪೋವರೆಗೂ ಎಲ್ಲಾ ಆಫೀಸರ್ಗಳು ನನಗೆ ಮೇಲೆ ಮೇಲೆ ಫೋನ್ ಮಾಡಿ ಸೇಫ್ ಆಗಿದ್ದೀರಾ, ಆರಾಮಾಗಿದ್ದೀರಾ, ಹೆದರಬೇಡಿ, ಆರಾಮಾಗಿ ಹೋಗಿ ಅಂತ ಅಷ್ಟು ಸಪೋರ್ಟ್ ಮಾಡಿ ನನಗೆ ಕರೆಸ್ಕೊಂಡು ವ್ಯವಸ್ಥಿತವಾಗಿ ಕಳಿಸ್ಕೊಟ್ರು ಸರ್. ಈಗ ಈ ಅಗಸೆ ಉಂಡೆ ಮಾಡ್ತಾ ಇದೀರಲ್ಲ, ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಒಂದು ಕೆಜಿ ಖರ್ಚು ಮಾಡೋದಕ್ಕೆ 1,200 ರೂಪಾಯಿ ಖರ್ಚು ಬರುತ್ತೆ ಸರ್. ಒಂದು ಕೆಜಿ ಉಂಡೆ ಮಾಡೋದಾದ್ರೆ ಎಷ್ಟು ಖರ್ಚು ಬರುತ್ತೆ? 1,200 ರೂಪಾಯಿ ಒಂದು ಕೆಜಿ ಖರ್ಚು ಬರುತ್ತೆ ಸರ್. ಮತ್ತೆ ನೀವು ಮಾರಾಟ ಮಾಡಿ ಅದ್ರ ಲಾಭ ಅಂತ ಹೇಳಿದ್ರೆ, ಅಂದ್ರೆ 1 ಕೆಜಿ ಹಿಟ್ಟು ಹಾಕಿದಾಗ ನಮ್ದಲ್ಲಿ 2 ಕೆಜಿ ಹಿಟ್ಟು ಬರುತ್ತೆ. ಈಗ ಹಂಗ ಒನ್ ಟು ಡಬಲ್ ನಮಗೆ ಕ್ವಾಂಟಿಟಿ ಬರೋದ್ರಿಂದ ನಾವ್ ಅದನ್ನ 1,000 ರೂಪಾಯಿಗೆ ಸೇಲ್ ಮಾಡ್ತೇವೆ ಸರ್. ಇವಾಗ ಮೊದ್ಲು ಬರೀ 600 ರೂಪಾಯಿ 500 ರೂಪಾಯಿಗೆ ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಸರ್, 2016 ಇಸ್ವಿಯಲ್ಲಿ. 16-17 ಇಸ್ವಿಯಲ್ಲಿ ಫಸ್ಟ್ ಆರ್ಡರ್ ಕೊಟ್ಟಿದ್ದು ನಂಗೆ ಜ್ಯೋತಿ ಮೇಡಮ್ ಮತ್ತೆ ಉಷಾ ಮೇಡಮ್ ಸರ್. ಅವರು ಅಂದ್ರೆ ಒಂದು ಕೃಷಿ ಕ್ಷೇತ್ರೋತ್ಸವ ಅಂತೇಳಿ ಅಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರು ಇಲ್ಲಿ ಕೆವಿಕೆಯಲ್ಲಿ. ಅಲ್ಲಿ ಹೋದಾಗ ನನ್ಗೆ ಆರ್ಡರ್ ಮಾಡಕ್ ಹೇಳಿದ್ರ ತಗೊಂಡ್ ಹೋಗಿದ್ದೆ ನಾನು. ಅವ್ರು ತುಂಬಾ ಖುಷಿ ಪಟ್ರು ಸರ್, ಯಾವ್ದೇ ವೇಟ್ ಮಿಷನ್ ಇಲ್ದೇನೆ, ಅಳತೆ ಏನು ಇಲ್ದೇನೆ, ಒಬ್ಬ ರೈತ ಮಹಿಳೆ ಮನೆಯಲ್ಲೇ ಇದ್ದು ಒಂದೇ ಸೈಜಿಗೆ ಒಂದೇ ಕ್ವಾಂಟಿಟಿ 50 ಗ್ರಾಮ್ ಅಂದ್ರೆ 50 ಗ್ರಾಮೇ ಇರಬೇಕು ಸರ್, ಆತರ ನಾನು ಉಂಡೆ ಮಾಡ್ಕೊಂಡು ತಗೊಂಡೋಗಿದ್ದೆ. ಈಗ ನೀವು ಮಾರಾಟ ಮಾಡ್ತಾ ಇರೋದು ಯಾವ ಯಾವ ಒಂದು ಪ್ಯಾಕ್ ಗಳಲ್ಲಿ, ಯಾವ ಯಾವ ಒಂದು ತೂಕದಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ? ಒಂದು ಪೀಸು ಕೂಡ ಮಾರಾಟ ಮಾಡೋದು ಇಲ್ಲ ಸರ್. 1/2 ಕೆಜಿ 1 ಕೆಜಿ 2 ಕೆಜಿ 5 ಕೆಜಿ ಹಿಂಗೆ ಮಾಡಿದೀನಿ ಸರ್. ನಾನು ಈ 1/2 ಕೆಜಿನೇ ತುಂಬಾ ಹೋಗುತ್ತೆ ಸರ್ ನಮ್ಮ, ಯಾಕಂದ್ರೆ ಕಡಿಮೆ ರೇಟ್ ಇರುತ್ತೆ, ಆಮೇಲೆ ಕಡಿಮೆ ಒಂದು ಕ್ವಾಂಟಿಟಿ ಅಂತಂದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಪ್ರಮಾಣದ್ದು ಇರುತ್ತೆ. ನೋಡೋಣಪ್ಪ ಇದೊಂದು ಒಂದ್ಸಲ ಒಯ್ದು ಬಿಟ್ಟು ಬೇಕಾದ್ರೆ ಆಮೇಲೆ ತಗೊಳ್ಳೋಣ ಅಂತ ಅನ್ನೋರು ಇರ್ತಾರೆ ಅಲ್ವಾ? ತಗೊಂಡವರು ಮತ್ತೆ ಮತ್ತೆ ಒಂದ್ 3-4 ಸಲ ತಗೊಂತಾನೆ ಇದಾರೆ ಸರ್, ಖಾಲಿ ಆದಂಗ್ ತಗೊಂತಾನೆ ಇದಾರೆ. ನಮ್ಮ 32 ಜಿಲ್ಲೆಗಳಿಂದನೂ ನಮಗೆ ಪ್ರತಿ ತಿಂಗಳು ಯಾರಾದ್ರೂ ಫೋನ್ ಮಾಡೇ ಮಾಡ್ತಾರೆ, ಇಂಥದ್ ಬೇಕು ಮೇಡಮ್ ಅಂತಾರೆ. ನಾವು ಮೇಳದಲ್ಲಿ ಮಾರಾಟ ಮಾಡಿ 2 ವರ್ಷದ ಹಿಂದೆ ನಾವು ಮಾರಾಟ ಮಾಡಿದ್ವಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಂತೇಳಿ. ಅದನ್ನ ಇವಾಗ ನಮಗೆ ಇಲ್ಲ ಮೇಡಮ್, ಅವಾಗ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು, ಇವಾಗೂ ನಮಗೆ ಕೊಡಿ ಅಂತೇಳಿ ಅವಾಗಿನ ಫೋನ್ ನಂಬರ್ ಅಡ್ರೆಸ್ ಇಟ್ಕೊಂಡು ಇವಾಗ ಫೋನ್ ಮಾಡಿ ತರಿಸ್ಕೊಂಡಿರೋರು ಇದಾರೆ ಸರ್. ಒಟ್ಟಾರೆ ಖರ್ಚೆಲ್ಲ ಹೋಗಿ ನಿವ್ವಳ ಲಾಭ ಅಂತ ಹೇಳಿದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಆಗುತ್ತೆ ಸರ್, ತಿಂಗಳಿಗೊಂದು 30,000 ಟರ್ನ್ ಓವರ್ ಮಾಡಬಹುದು ಸರ್. ನಾನು ಒಂದೊಂದ್ಸಲ ಜಾಸ್ತಿನೂ ಆಗುತ್ತೆ, ಒಂದೊಂದ್ಸಲ ಏನು ಇರೋದೇ ಇಲ್ಲ, ಆರಾಮಾಗಿರ್ತೀವಿ. ಯಾಕಂದ್ರೆ ಇದು ಫ್ರೀ ಟೈಮ್ ಅಲ್ಲಿ ಮಾಡೋದಲ್ಲ ಸರ್, ನಾನು ಅದಕ್ಕೆ ಬಿಸ್ನೆಸ್ ಗೆ ಅಂತಾನೆ ನಾನು ಕೂತ್ರೆ ಚೆನ್ನಾಗಿ ಮಾಡಬಹುದು, ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೋಬಹುದು ಸರ್. ನಾನು ಆದ್ರೆ ತೋಟ ಜಮೀನು ಮಕ್ಕಳು ಮರಿ ಇವೆಲ್ಲನೂ ಅಂದ್ರೆ ಸಂಸಾರದ ಒಂದು ಇದರಲ್ಲಿ ಇದೊಂದು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಕಂತನೆ ಪ್ರತ್ಯೇಕವಾಗಿ ಮಾಡಿದ್ರೆ ಮಾಡಬಹುದು ಅಂತ ಹೇಳ್ತೀರಾ ಸರ್? ಮಾಡಬಹುದು. ಈಗ ಮಿಶ್ರ ಪೇಡ ಹೆಂಗೆ ಇದೆಯೋ ಆತರ ನಮ್ದೊಂದು ಬ್ರ್ಯಾಂಡ್ ಆಗುತ್ತೆ ಸರ್ ಮುಂದೊಂದ್ ದಿನದಲ್ಲಿ. ಬ್ರ್ಯಾಂಡ್ ಆಗಿ ಸಣ್ಣ ಸಣ್ಣ ಅಂಗಡಿಗಳು ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟಾಪ್ ಹತ್ರ, ಇಲ್ಲ ಸಾರ್ವಜನಿಕರು ಎಲ್ಲಿ ಕೂಡ್ಕೊಳ್ತಾರೆ ಅಂತ ಜಾಗದಲ್ಲಿ, ಇಲ್ಲ ರಿಟೇಲ್ ಅಂಗಡಿ ತರಾನ ಮಾಡಬಹುದು ಸರ್. ಆತರ ಒಂದ್ ಆಸೆ ಇದೆ ಸರ್ ಮಾಡ್ಬೇಕು ಅಂತ. ಮುಂಜಿನ ಯೋಜನೆ ಸರ್, ನನಗೆ ತುಂಬಾ ಆಸೆ ಕನಸು ಇದ್ದಿದ್ದು ಪ್ರತಿಯೊಂದು ಅಂಗನವಾಡಿಯಲ್ಲಿನು ಚಿಕ್ಕ ಮಕ್ಕಳಿಂದ ಹಿಡಿದು ನಾವ್ ಎಲ್ಲಾ ಕಡೆನೂ ಕೊಡ್ಬೇಕು ಅನ್ನೋ ಒಂದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೊಡ್ಬೇಕು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರುಗಳಲ್ಲಿ ಶುರು ಮಾಡಿದ್ರೆ ಬೇರೆ ಜಿಲ್ಲೆಗಳು. ಯಾಕಂದ್ರೆ ಅದ್ರ ವಿಶೇಷತೆ ಏನಂದ್ರೆ ಸರ್, ಕಲಿಕಾ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ. ಅಗಸೆ ಅಂತಂದ್ರೆ ಅದು ಬಿಪಿಗೆ, ಶುಗರಿಗೆ, ಹಾರ್ಟಿಗೆ ಅದು ತುಂಬಾ ಬೆನಿಫಿಟ್ ಇದೆ. ಒಮೆಗಾ-3 ಫ್ಯಾಟಿ ಆಸಿಡ್ ಇದೆ, ಅದು ಹೆಲ್ತ್ ಗೆ ತುಂಬಾ ಒಳ್ಳೇದೆ ಸರ್. ನಾವು ಹಸುವಿನ ತುಪ್ಪ ಉಪಯೋಗಿಸಿ ನಾವು ಈ ತರ ಅಗಸೆ ಉಂಡೆ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಸರ್. ಉದಾಹರಣೆ ನನ್ನ ಮಕ್ಕಳೇ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ಅವಾಗ ನಮ್ಮ ಮಕ್ಳು ಏನು ಓದ್ತಿರ್ಲಿಲ್ಲ ಹಳ್ಳಿಲಿ ಇದ್ದಾಗ, ಅಬಕಾಸಿಗೆ ಹಾಕದೆ ಆಮೇಲೆ ಡೈಲಿ ಉಂಡೆ ಮಾಡಿ ತಿನ್ನಿಸ್ತಾ ಬಂದೆ, ಅದರಲ್ಲಿ ಸತತವಾಗಿ 2-3 ಗೋಲ್ಡ್ ಮೆಡಲ್ ತಗೊಂಡ್ಬಂದ್ಲ ಸರ್. ಹಂಗಾಗಿ ನನಗೆ ಇದೊಂದು ಉದ್ಯಮ ಮಾಡೋದಕ್ಕೆ ಪ್ರೋತ್ಸಾಹ, ಇದು ಮಾಡಬಹುದು ಸಕ್ಸಸ್ ಆಗುತ್ತೆ ಅನ್ನೋದೊಂದು. ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಆಯ್ತು ಸರ್, ಆಯ್ತು. ಏನೇ ಮಾಡಿದ್ರು ಫಸ್ಟ್ ನಾವು ಮಾಡಿ ನೋಡ್ತೀವಿ ಸರ್ ಇದು ಹೆಂಗಾಗುತ್ತೆ ಅಂತ. ಆಮೇಲೆ ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ರು. ಫಸ್ಟ್ ಸ್ಟಾರ್ಟಿಂಗ್ ನನ್ ಕೆವಿಕೆ ಹೋಗೋಕೆನೆ ಕಳಿಸ್ತಾ ಇರ್ಲಿಲ್ಲ, ಯಾಕಂದ್ರೆ ದೊಡ್ಡ ಫ್ಯಾಮಿಲಿ, ಗಂಡನ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದ್ರು, ಅಡಿಗೆ ಮಾಡ್ಬೇಕು, ಗದ್ದೆಗೆ ಕಟ್ಟಬೇಕು, ದನಗಳಿಗೆ ಹುಲ್ ಕೊಯ್ಕೊಂಬರ್ಬೇಕು, ಹಾಲ್ ಕರಿಬೇಕು, ತಿಂಡಿ ಇಡ್ಬೇಕು, ಅದೆಲ್ಲ ನನ್ಗೆ ಜವಾಬ್ದಾರಿ ಜಾಸ್ತಿ ಇತ್ತು. ಹೊರಗಡೆ ಹೋಗಕ್ಕೂ ಬೇಡ, ಏನಕ್ಕೆ ಟೈಮ್ ಸಿಕ್ತಿರ್ಲಿಲ್ಲ, ಒಂದು ನಾವ್ ಟೈಮ್ ಮಾಡ್ಕೊಂಡು ಹೋಗ್ತಿವಿ ಅಂದ್ರೂ ಬೇಡ ಬೇಡ ಅಂತ ಇದ್ ಮಾಡವ್ರು. ಒಂದ್ಸಲ ರೇಡಿಯೋ ಪ್ರೋಗ್ರಾಮ್ ಕೊಡ್ಸಿದ್ರು ಜ್ಯೋತಿ ರಾಥೋಡ್ ಮೇಡಮ್, ಇಲ್ಲಿ ಪ್ರೋಗ್ರಾಮ್ ಅನ್ನ ನಮ್ಮನೆಯವ್ರ ಫ್ರೆಂಡ್ ಕೇಳಿ ನಮ್ಮನೆಯವ್ರಿಗೆ ಫೋನ್ ಮಾಡಿ ಅವಾಗ ನಿಮ್ಮ ಮನೆಯವ್ರದ್ದು ಪ್ರೋಗ್ರಾಮ್ ಬರ್ತಾ ಇದೆ ಕೇಳ್ ನೋಡಿ ಅಂತ ಹೇಳಿದಾಗ ನಮ್ಮನೆಯವ್ರ ಮನಸ್ಸು ಬದಲಾಯ್ತು ಸರ್. ಈ ಆಕಾಶವಾಣಿ ಕೃಪೆಯಿಂದ ನಮ್ಮನೆಯವ್ರ ಮನಸ್ಸು ಬದಲಾಯ್ತು. ಅವಾಗ ಅವರಿಗೆ ಗೊತ್ತಾಗಿದ್ದು ಆಕಾಶವಾಣಿಯಲ್ಲಿ ನಿಮ್ಮ ಸಂದರ್ಶನ ಬಂದಾದ್ಮೇಲೆ ಅವ್ರಿಗೆ ಮನವರಿಕೆ ಆಯ್ತು, ಏನೋ ಮಾಡ್ತಾ ಇದ್ದಾಳೆ, ಪ್ರೋತ್ಸಾಹ ಕೊಡೋಣ, ಜನರು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅವ್ರಿಗೆ ಸ್ವಲ್ಪ ಮನವರಿಕೆ ಆಯ್ತು. ಸರ್ ಆಮೇಲೆ ಸಾವಯವ ಸಂತೆಗಳನ್ನ ಮಾಡಿದ್ವಿ ಇಲ್ಲಿ, ಜಾಗರಣ ಮಂಚ ಅಂತ ಹೇಳಿ ಮಾಡಿದ್ರು. ಇದು ಶಿವಾಲಯದ ಹತ್ರ ಸ್ವಲ್ಪ ದಿವಸ ಅಂಗಡಿ ಹಾಕಿದ್ವಿ. ತುಂಬಾ ಕಡೆ ವ್ಯಾಪಾರಗಳು ಮಾಡಿದ್ವಿ ಸರ್, ಸ್ಟಾಲ್ ಹಾಕಿದೀವಿ. ಈಗ ಸ್ವಂತ ಅಂಗಡಿ ಏನಾದ್ರು, ಒಂದು ಪರ್ಮನೆಂಟ್ ಅಂಗಡಿ ಏನಾದ್ರು ಮಾಡಿದೀರ? ಇಲ್ಲ ಸರ್, ಮಾಡಿಲ್ಲ. ಅಂದ್ರೆ ಈಗ ನೀವು ಏನ್ ತಯಾರ್ ಮಾಡ್ತೀರಾ, ತಯಾರ್ ಮಾಡಿದ ತಕ್ಷಣವೇ ಅಲ್ಲಿ ಅಂಗಡಿಗೆ ಇಟ್ಬಿಟ್ಟು ಇದು ಇದೆ ನಮ್ದು ಪದಾರ್ಥ ಅಂತ ಹೇಳೋಕೆ ಆತರ ಅಂಗಡಿ ಏನಾದ್ರು? ಆತರ ಮಾಡಿಲ್ಲ ಸರ್, ಯಾರು ಆರ್ಡರ್ ಕೊಡ್ತಾರೆ ಅಷ್ಟು ನಾನು ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಮಾತ್ರ ತಾವು ಕಳಿಸೋದು ಸರ್. ಹೌದು, ಯಾಕಂದ್ರೆ ಫ್ರೆಶ್ ಆಗೂ ಇರುತ್ತೆ, ಆಮೇಲೆ ಅವರಿಗೂ ಒಂದ್ ಖುಷಿ ಆಗತ್ತೆ ಫ್ರೆಶ್ ಆಗಿ ಸಿಗತ್ತೆ ಅಂತ. ನಾವು ಮಾಡಿ ಇಟ್ಬಿಟ್ರೆ ಇದು 3 ತಿಂಗಳು ಇಟ್ಟರು ಹಾಳಾಗಲ್ಲ, ಆಗಲ್ಲ, ಹೊರಗಡೆನೆ ನಾವು 3 ತಿಂಗಳು ಇಟ್ಟು ಉಪಯೋಗಿಸಬಹುದು. ಈಗ ನಾವು ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ಇನ್ನೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ತಗೊಂಡವ್ರು ಮತ್ತೆ ಮತ್ತೆ ತಗೊಳಕ್ ಇಷ್ಟಪಟ್ಟು ಬಂದ್ ತಗೊಂತಾರೆ. ಹೆಲ್ತಿ ಫುಡ್, ಈಗ ಮಕ್ಳಿಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ್ವರೆಗೂ ಎಲ್ರಿಗೂ, ಕೆಲವ್ರು ಮಂಡಿ ನೋವು ನನಗೆ ಚೆನ್ನಾಗಾಗಿದೆ ನನ್ಗೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಸುಮಾರು ಅವಕಾಶಗಳು ಸಿಗ್ತವೆ ಸರ್ ಮಾಡ್ಲಿಕ್ಕೆ, ಅಂದ್ರೆ ಒಂದೇ ತರದ್ದು ಅಂತ ಏನಿಲ್ಲ ಸರ್, ಕೆಲವರು ಸಜ್ಜದ್ ಮಾಡ್ಕೊಡಿ ನನಗೆ ಇಷ್ಟದಾಗೆ, ಎಲ್ಲಾ ತರದ ಉಂಡೆಗಳು ಟೇಸ್ಟ್ ಮಾತ್ರ ಸೂಪರ್ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ಈಗಾಗ್ಲೇ ಹೇಳ್ತಾ ಇದ್ರಿ ತಾವು ಈ ತರ ರಿಟೇಲ್ ಅಂಗಡಿಗಳನ್ನು ಮಾಡ್ಬೇಕು ಅಂತ ಹಾಗೆ ಹೇಳ್ತಾ ಇದ್ರಿ, ಇದಲ್ದೇನೆ ಏನು ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಿ ಇನ್ನು? ಇದರಲ್ಲೇನೆ ಮುಂದುವರೆದು ಇನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಪದಾರ್ಥಗಳು ಮಾಡ್ಬೇಕಂತ ಇದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸುಮಾರು ಪದಾರ್ಥಗಳನ್ನ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಸರ್. ಈಗ ರಾಗಿ ಮಾಲ್ಟ್ ನಾವು ಮಾಡಿ ಮಕ್ಳುಗಳಿಗೆ ಕೊಡ್ತೀವಿ, ತುಂಬಾ ಆರ್ಡರ್ ಬರ್ತಾ ಇದೆ ಅದನ್ನು. ಈಗ ಅದೇ ತರ ಮಿಲೇಟ್ಸ್ ಅಲ್ಲಿ ಬರೀ ರಾಗಿ ಒಂದೇ ನಾವು ಮಾಡ್ತಿದ್ವಿ, ಈಗ ನವಣೆದ್ ಕೂಡ ನವಣೆ ಮಾಲ್ಟ್ ಅಂತ ಮಾಡ್ತಾ ಇದ್ದಾರೆ. ರಾಗಿ ಮಾತ್ರ ಅದು ಹೆಸರುವಾಸಿ ಆಗಿದೆ, ಬೇರೆ ಉಳ್ಕಿದ್ದೆಲ್ಲನೂ ಹಾಗೆ ಸಜ್ಜೆ ಆಗಿರ್ಲಿ ನವಣೆ ಆಗಿರ್ಲಿ ಬೇರೆ ಇದಕ್ಕೆ ಸಂಬಂಧಪಟ್ಟಂದ್ರೆ ಸಿರಿಧಾನ್ಯಗಳು ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳ ಬಗ್ಗೆ ಸೊ ಇದ್ರದೊಂದು ಪ್ರಚಾರ ಆಗ್ಬೇಕಂತ ಹೇಳ್ತೀರಾ? ಹೌದು ಸರ್, ಆಗ್ಬೇಕು. ಈಗ ರಾಗಿ ಮಾಲ್ಟ್ ಅಂದ್ರೆ ಬರೀ ಗೋಧಿ ಹೆಸರು ಅವನ್ ಮಾತ್ರ ಮೊಳಕೆ ಬರ್ಸಿ ನಾವು ಮಾಡ್ತೀವಿ, ಆದ್ರೆ ಇದು ಈ ನವಣೆದ್ರಲ್ಲೂ ಹಾಕಿದ್ರೆ ಈಗ ರಾಗಿ ಬದಲು ನವಣೆ ಆತರ ನಾವು ಮೊಳಕೆ ಬರ್ಸಿ ಮಾಡಿ ಹಾಕ್ತೀವಿ ಸರ್. ಆಯ್ತು ಲೀಲಾವತಿ ಅವರೇ, ನಿಮ್ಮ ಒಂದು ಮುಂದಿನ ಯೋಜನೆಗಳು ಸಫಲ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತ ಹಾರೈಸುತ್ತ, ಇದುವರೆಗೆ ತಾವು ತಮ್ಮ ಏನು ಈ ಮೌಲ್ಯವರ್ಧನೆ ಕುರಿತು ಆಮೇಲೆ ಈ ಅಗಸೆ ಉಂಡೆ ತಯಾರಿಕೆ ಮತ್ತೆ ಸಾವಯವ ಪದಾರ್ಥಗಳ ಒಂದು ಬಳಕೆಯಿಂದ ಸಾವಯವ ಪದಾರ್ಥಗಳು ಬಳಸ್ಕೊಂಡು ಏನಿದು ತಾವು ಮನೆಯ ಒಂದು ಮಟ್ಟದಲ್ಲಿಯೇ ಈ ತರದ ಪದಾರ್ಥಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಸರ್ ನಾನು ದೂರವಾಣಿ ಸಂಖ್ಯೆ ಕೊಡ್ತೀನಿ. ಎಲ್ಲಾ ನಂತರ ಹೆಣ್ಮಕ್ಳುಗಳು ಮನೆಯಲ್ಲಿ ಯಾವ ಇಂಜಿನಿಯರ್ಗೂ ಕಡಿಮೆ ಇಲ್ಲ, ಯಾವ ಡಾಕ್ಟರ್ಗೂ ಕಡಿಮೆ ಇಲ್ಲ, ಇವತ್ತಿನ ಒಂದು ರೈತ ಮಹಿಳೆಯರು ಅವರು ಮುಂದೆ ಬರಬೇಕು, ನಮ್ ತರ ಅವರು ಮಾಡಬೇಕು, ಕಲಿತೀವಿ ಅಂದವರಿಗೆ ಕಲ್ಸ್ಕೊಡ್ತೀವಿ. ನಮ್ ಕೆವಿಕೆಯಲ್ಲಿ ದೇವಸ್ಥಾನ ಇದ್ದಂಗಿದೆ, ಯಾರೇ ಹೋದ್ರು ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂತ ಕಡೆ ಹೋಗಿ ನಾವು ಸುಮ್ನೆ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ರೆ ಏನು ಉಪಯೋಗ? ಕೆಲವೊಂದು ತಪ್ಪು ಇರುತ್ತೆ ಸರ್, ಅದು ಬರೋದಿಲ್ಲ ಕರೆಕ್ಟ್ ಆಗಿ ಮಾಹಿತಿ ನಾವು ತಗೊಳಂಗಿಲ್ಲ ಅಲ್ವಾ, ಅಲ್ಲಿ ಹೋಗಿ ಆ ಜಾಗದಲ್ಲಿ ಕಲಿಬೇಕು ಸರ್, ಅಲ್ಲೇ ಹೋಗಿ ಕಲಿಬೇಕು. ಯಾಕಂದ್ರೆ ಸೈಂಟಿಸ್ಟ್ ಗಳು ರಿಸರ್ಚ್ ಮಾಡಿ ಕಂಡಿಡ್ದು ಅದನ್ನ ಒಂದು ಸ್ಟ್ಯಾಂಡರ್ಡ್ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ ಸರ್. ಅದ್ರ ಮೇಲಿರೋ ನಂಬಿಕೆ ವಿಶ್ವಾಸ ಇದ್ದಂಗೆ ನಮ್ಗೆ ಯಾವ ಯೂಟ್ಯೂಬ್ ಅಲ್ಲಿ ಯಾರು ಏನೇ ಹೇಳ್ಕೊಟ್ರು ನನಗೆ ಅದು ಮನ್ಸು ಬರಲ್ಲ ಸರ್. ಈ ಕೆವಿಕೆಯಲ್ಲಿ ಕಲ್ತಿರೋದ್ರಿಂದ ನಾನು ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿರೋದ್ರಿಂದ ನಮ್ಮ ಸೈಂಟಿಸ್ಟ್ ಗಳು ಈಗ ಜ್ಯೋತಿ ರಾಥೋಡ್ ಮೇಡಮ್ ಅವರಾಗಿರ್ಬೋದು, ಈ ಸುಧಾರಾಣಿ ಮೇಡಮ್ ಅವರಾಗಿರ್ಬೋದು,